ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ, ಕೊಪ್ಪಳ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 85%. ಬೀದರ್, ರಾಯಚೂರು, ಯಾದಗಿರಿ, ಬಳ್ಳಾರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 80%. ಅಲ್ಲದೆ ಜೈರಾಬಾದ್ ತಾಲೂಕೊಳಗ 75% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಒಂದೆರಡು ಕಡೆ ಒಳ್ಳೆ ಮಳೆ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೂ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಕೇಳುಗರೇ ಗಮನಿಸಿ, ಕೃಷಿ ರಂಗ ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶದ ಮರು ಪ್ರಸಾರ ಮಾಡಲಾಗುವುದು. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, ಆರ್ಪಿಎಲ್ ಐ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರದು ಅಂತ. ಆರ್ಪಿಎಲ್ ಐ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಇನ್ನು ಮುಂದೆ ಕೇಳೋಣ ದೊಡ್ಡಾಟ ಅಹಿರಾವಣ ಮಹಿರಾವಣ, ಬೊಮ್ಮಸಂದ್ರದ ಹುಸೇನ್ ಸಾಬ್ ಹಸನ್ ಸಾಬ್ ಮರತೋಜೆ ಅವರಿಂದ. ಕೇಶವ. ಓಹೋ, ಲೋಕಪೂಜರಾದ ನಾರ್ವರ ಆಗಮನವಾಯಿತು. ಬನ್ನಿ ಸ್ವಾಮಿ, ನಮಸ್ಕರಿಸುವೆವು. ನಿಮಗೆ ಶುಭವಾಗಲಿ. ಮೇಲೆ ಕೇಳುವಂತವರಾಗಿರಿ. ಆಹಾ, ಏನು ಆಶ್ಚರ್ಯ! ಕಪಿ ಕುಲಕ್ಕೂ ರಾಕ್ಷಸ ಕುಲಕ್ಕೂ ಸ್ನೇಹ, ಸಂತೋಷ, ಪರಮ ಸಂತೋಷ. ಏನಯ್ಯಾ ವಿಭೀಷಣ, ಒಡ ಹುಟ್ಟಿದವನಾದ ರಾವಣನ ವಿರೋಧಿಯಾಗಿ ಸ್ವದೇಶ ದ್ರೋಹ ಮಾಡುತ್ತಿರುವಿಯಾರ್ವರೆ? ಅನ್ಯಾಯ ಧರ್ಮಗಳ ನೆಲೆಯಾದ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ನೀತಿ ಧರ್ಮಗಳ ನೆಲೆಯಾದ ಸ್ವಾಮಿತ್ವವನ್ನು ಸ್ಥಾಪಿಸಿ ಜಗತ್ತಿನ ಕಂಟಕ ನಿವಾರಿಸಬೇಕೆನ್ನುವ ನಾನು ಸ್ವದೇಶ ದ್ರೋಹ ಅಲ್ಲ ನಾರ್ವರೆ? ಧನ್ಯ ಧನ್ಯ ವಿಭೀಷಣ, ನಿನ್ನ ನಡತೆಯು ಸ್ತುತ್ಯವಾಗಿದೆ. ಏನು ಬಾಲದೇವರೇ, ಪೂಜ್ಯರೇ, ಬಹು ದಿವಸಗಳಿಂದ ತಮ್ಮ ಬೆಟ್ಟ ಇಲ್ಲ. ಓಹೋ, ದೊಡ್ಡವರು ಸುಟ್ಟ ಲಂಕೆಗೆ ಸಮಾಚಾರಕ್ಕಾಗಿ ಮತ್ತೆ ಬಂದ ಹಾಗಿದೆ. ಪೂಜ್ಯರೇ, ಈ ಸಾರಿ ಲಂಕೆ ಸಮಾಚಾರಕ್ಕಿಂತಲೂ ಲಂಕಾಧೀಶರ ಸಮಾಚಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಆಂಜನೇಯ, ಪೂಜ್ಯರೇ, ಲಂಕೆ ಕೊಳ್ಳಿ ಕೊಟ್ಟು ಓಡಿ ಹೋದಂತೆ ಆ ಲಂಕಾದೇಶನ ಸಮಾಚಾರ ತೆಗೆದುಕೊಳ್ಳುವುದು ಸಾಮಾನ್ಯವಾದ ವಿಷಯವಲ್ಲ. ನೀವು ಆ ರಾವಣ ಸಮಾಚಾರವನ್ನು ತೆಗೆದುಕೊಳ್ಳುವಷ್ಟರಲ್ಲಿ ಆ ನಿಮ್ಮ ರಾಮ ಲಕ್ಷ್ಮಣರ ಸಮಾಚಾರವನ್ನು ಮುಗಿಸಬೇಕೆಂದು ಪಾತಾಳ ಲೋಕದಿಂದ ಅಹಿಮಯರಾಣರನ್ನು ಕರೆಸಿದ್ದಾನೆ. ರಾಕ್ಷಸಿ ಮಾಯಾ ಎತ್ತರ, ಬಹು ಎತ್ತರ. ಆಂಜನೇಯ, ಪೂಜ್ಯರೇ, ಇದು ನನ್ನ ಕೆಲಸ ಬಹಳ, ನಾನು ಹೋಗಿ ಬರುತ್ತೇನೆ. ಆಂಜನೇಯ, ವಿಭೀಷಣ, ಕಪಟಿಯಾದ ರಾವಣನು ಶ್ರೀರಾಮ ಲಕ್ಷ್ಮಣನ ನಾಶಕ್ಕಾಗಿಯೇ ಪಾತಾಳ ಲೋಕದಿಂದ ಅಹಿಮಯ ರಾವಣನನ್ನು ಕರೆಸಿದಂತೆ ಕಾಣುತ್ತದೆ. ಆದ್ದರಿಂದ ರಾಮ ಲಕ್ಷ್ಮಣರ ರಕ್ಷಣೆಯಲ್ಲಿ ನಾವೆಲ್ಲರೂ ಜಾಗೃತರಾಗಿರಬೇಕು. ವಿಭೀಷಣ, ಚಿಂತಿಸಬೇಡ. ರಾಮ ಲಕ್ಷ್ಮಣರ ರಕ್ಷಣೆಗಾಗಿ ನಾನು ನನ್ನ ಬಾಲದಿಂದಲೇ ಭದ್ರವಾದ ಕೋಟೆಯನ್ನು ಕಟ್ಟುವೆನು. ಸುತ್ತಲೂ ಕಪಿ ಸೈನ್ಯವನ್ನು ಕಾವಲಿರಿಸುವನು. ಈ ಸಾರ ರಕ್ಷಸರ ಮಾಯಾತರವನ್ನು ನೋಡೇ ಬಿಡುವ. ಆಂಜನೇಯ, ವಿಭೀಷಣ, ಹಾಗಾದರೆ ಕೋಟೆಯನ್ನು ಕಟ್ಟುವ ಕೆಲಸ ಆರಂಭವಾಗಲಿ. ಶಿಬಿರವು ಎಲ್ಲರೂ ನಿದ್ರೆಯಲ್ಲಿದ್ದಾರೆ. ಗದ್ದಲವಾಗದಂತೆ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡು ಹೋಗುವುದೇ ನಮ್ಮ ಕೆಲಸ. ಅದೇನಿರುವುದು ಹೇಳುವಂತವನಾಗು. ಸುಟ್ಟ ಆ ಹನುಮನ ಪ್ರತಾಪ ಆಗಲಿ ಜಗ್ಗು ನೋಡುವ. ಹೇ ಅಗ್ರಜ, ಹೇ ಅನುಜ, ಈ ಕೋಟೆ ಒಳಗಡೆಯೇ ರಾಮ ಲಕ್ಷ್ಮಣರು ಇರಲಿಕ್ಕೆ ಬೇಕು. ಯಾಕಂದರೆ ಏನಿರುವುದು, ಸುತ್ತಲೂ ಕಪಿಗಳ ಕಾವಲವಿದೆ. ಆದ್ದರಿಂದ ನಾವು ಅಂತರಿಕ್ಷಕ್ಕೆ ಹಾರಿ ಒಳಗೆ ಇಳಿದು ಬಿಡುವ. ಹಾಗೆ ಮಾಡಿದರೆ ಏನಾಗುವುದು? ಈ ಕೋಟೆಯ ಕಾವಲಗಾರನಾದ ಹನುಮನ ಕೈಯಲ್ಲಿ ಪಾರಾಗುವುದು ಕಷ್ಟ. ಹೇ ತಮ್ಮ, ಹೇ ಆಗ್ರಜ, ಪಾತಾಳ ಲೋಕದಿಂದಲೇ ನಾವು ಈ ಕೋಟೆಗೆ ನಮ್ಮ ಮಾಯಾಬಲದಿಂದ ಸುರಂಗ ಮಾರ್ಗವನ್ನು ತೋರಿಸಿ ಆ ಸುರಂಗ ಮಾರ್ಗದಿಂದಲೇ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡು ಹೋಗುವ. ಹೇ ಆಗ್ರಜ, ಹೇ ಅನುಜ,

ಈ ಸಿಂಹಿನಿಯ ಪಂಜರದಲ್ಲಿ ಸಿಕ್ಕು ವಿಲಿ ವಿಲಿ ಒದ್ದಾಡುತ್ತಲಿರುವ ಪಶುವು ಜೀವದಿಂದ ಕಡೆಗಾಗುವುದೇ? ಜೋಕಿಯಿಂದ ಮಾತನಾಡು. ತ್ರಿಭುವನ ವೀರನಾದ ನನ್ನ ಪತಿಯ ಕೈಯಿಂದ ನೀನೆಂದಿಗೂ ಪಾರಾಗಲಾರೆ. ನಿನ್ನನ್ನು ಪಾರು ಮಾಡಲು ಬಂದ ಈ ನಾರಿ ರತ್ನವನ್ನು ಚೆಲ್ಲಿಕೊಡುವಿಯಾ? ಚೆಲ್ಲಿ ಚೆಲ್ಲಿ ಕೊಡುವುದಷ್ಟೇ ಅಲ್ಲ, ಮತ್ತೇನು ಮಾಡುವೆ? ಹಿಂದೊಮ್ಮೆ ಸೂರ್ಪನ್ನಕ್ಕಿಗಾದ ಆ ವ್ಯವಸ್ಥೆ ನಿನಗಾಗುವುದು ಎಚ್ಚರ. ತೂ ಹೇಳಿಯೇ, ಚೈತನ್ಯವಿಲ್ಲದ ಮಣ್ಣಿನ ಗೊಂಬೆಗೆ ಬಣ್ಣ ಕೊಟ್ಟಂತಿದೆ ಈ ನಿನ್ನ ಸೌಂದರ್ಯ. ನಾನು ನಿನಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಸದಿದ್ದರೆ ಏನು ಮಾಡುವೆ? ನಾನು ಕಾಮಿಸುವ ಪುರುಷರೆಲ್ಲರೂ ನಿನ್ನ ಮಾರ್ಗವನ್ನೇ ಹಿಡಿಯುವರು. ಆದ್ದರಿಂದ ನಾನು ಈಗಲೇ ಹೋಗಿ ನಿನ್ನನ್ನು ಕಾಳಿದೇವಿಗೆ ಬಲಿ ಕೊಡುವಂತೆ ಮಾಡಿ ಕಾಲನರ್ಮನಿಗೆ ಅಟ್ಟುತ್ತೇನೆ. ಜೋಕೆ ಹೋಗು, ರಕ್ಕಸಿ ಹೋಗು, ಸಾವು ಬಂದರೂ ಸತ್ಯವನ್ನು ಬಿಡಲಾರನು ಈ ರಾಮ. ಬೊಮ್ಮಸಂದ್ರದ ಹುಸೇನ್ ಸಾಬ್ ಹಸನ್ ಸಾಬ್ ಮರ್ತೋಜೆ ಅವರಿಂದ ದೊಡ್ಡಾಟ ಅಹಿರಾವಣ ಮಹಿರಾವಣ ಇದುವರೆಗೂ ಪ್ರಸಾರವಾಯಿತು. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. याद रखें, कभी भी बैंक से आया OTP ATM कार्ड नंबर CVV इंटरनेट बैंकिंग पासवर्ड किसी से भी शेयर ना करें और अनऑथराइज्ड एप्लीकेशन इंस्टॉल ना करें. मोबाइल और ईमेल पर आए किसी भी लिंक पर कभी भी क्लिक ना करें. बैंक के अधिकारी कभी भी फोन पर KYC या पैन कार्ड फोन या SMS पर अपडेट नहीं करते. किसी भी अनधिकृत डिजिटल ट्रांजेक्शन की जानकारी टोल फ्री नंबर 1-800-111-1109 पर दें. साइबर फ्रॉड की शिकायत cybercrime.gov.in या हेल्पलाइन नंबर 1930 पर भी कर सकते हैं. SBI द्वारा ग्राहक जागरूकता अभियान. ಈಗ ಕೇಳೋಣ ಒಂದು ಕೃಷಿ ಹಾಡು. ನಮ್ಮದೇ ತೋಗರಿ ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ. ನಮ್ಮದೇ ತೋಗರಿ ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ. ¶¶